ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಮಗ್ರ ಕೃಷಿಯಲ್ಲಿ ವೆನಿಲ್ಲಾ ಬೆಳೆ ಬೇಸಾಯ, ಈ ವಿಷಯವಾಗಿ ಹೊನ್ನಾವರದ ಮಂಜುನಾಥ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ಜೊತೆಯಲ್ಲಿ ಮಂಜುನಾಥ್ ಹೆಗಡೆ ಅವರಿದ್ದಾರೆ, ಗುಡೆಕೆರೆ ಗ್ರಾಮದವರು. ತೋಟವನ್ನ ನಿರ್ಮಾಣ ಮಾಡಿ ನಿರ್ವಹಣೆ ಮಾಡ್ತಕ್ಕಂಥವ್ರು. ಅವರ ಅಪ್ಪನ ಕಾಲದಿಂದ ಈ ತೋಟ ಇದೆ. ತಾವು ಬಂದ ಮೇಲೆ ಅನೇಕ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಲಾಭದಾಯಕವಾಗಿ ಬೆಳೀತಾ ಇದ್ದಾರೆ. ಎಂತೆಂಥ ಬೆಳೆಗಳು, ಹೇಗೆ ಅದರಲ್ಲಿರೋ ಕಷ್ಟ ಸುಖ ಎಲ್ಲವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಮಂಜುನಾಥ್. ನಮಸ್ಕಾರ ಸರ್. ಏನೇನು ಮಾಡಿದಿರಿ ನೀವು ಕೃಷಿಗೆ ಬಂದ ನಂತರ? ಮತ್ತೆ ಕೃಷಿಯನ್ನು ನೋಡ್ಕೊಂತಾನೆ ಬೆಳೆದಿದ್ದೀರಿ ಅಲ್ವಾ? ಹೌದು ಸರ್. ನಮ್ಮ ತಂದೆಯವರು ಅಡಿಕೆ ಮತ್ತೆ ವೀಳ್ಯದೆಲೆ ಬೆಳೀತಾ ಇದ್ರು. ಅದರಿಂದ ನಮ್ಗೆ ಏನು ಒಂದು ಉತ್ತಮವಂತ ಒಂದು ಧಾರಣೆ ಅದರಲ್ಲಿ ತೃಪ್ತಿ ಸಿಗ್ತಾ ಇರಲಿಲ್ಲ. ನಾನು ಬಂದ ಮೇಲೆ ಅದಕ್ಕೆ ಮೆಣಸು ಬೆಳೆದೆ, ಪೆಪ್ಪರ್ ಮತ್ತೆ ಹೊಸದಾಗಿ ಬಂದಂತ ವೆನಿಲಾನ್ ಹಾಕಿದ್ದೇನೆ. ವೆನಿಲಾ ಹಾಕಿದ್ದು ಒಂದು 2 ವರ್ಷ ಒಳ್ಳೆ ಬೆಲೆನು ಸಿಕ್ಕಿತ್ತು. ನಂತರ ರೋಗ ಬಂದು ಎಲ್ಲ ನಾಶ ಆಗಿ ಹೋಯ್ತು. ಇವಾಗ ಮತ್ತೆ ಪುನರ್ನಾಟಿ ಮಾಡಿದ್ದೇನೆ, ಅದನ್ನ ಗ್ರೋಬಾಗಲ್ ಬೆಳೆಸ್ತಾ ಇದ್ದೇನೆ. ಅದರಿಂದ ರೋಗ ಸ್ವಲ್ಪ ಕಡಿಮೆ ಇದೆ ಮತ್ತೆ ಉತ್ತಮ ಫಸಲು ಸಿಗುವ ನಿರೀಕ್ಷೆ ಇದೆ ಬರುವ ಒಂದು ಬೆಳೆಯಲ್ಲಿ. ಹೌದು, ಈ ಬ್ಯಾಗ್ ಅಲ್ಲಿ ಬೆಳೆಸ್ತಾ ಇದ್ರಲ್ಲ ವೆನಿಲಾವನ್ನು? ಹೌದು ಸರ್. ಎಷ್ಟು ವರ್ಷದಿಂದ ಇದನ್ನ ಬೆಳೆಸ್ತಾ ಇರೋದು? ಇದು 2 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇನೆ. ಇವಾಗ ಹೊಸದಾಗಿ ನಾಟಿ ಮಾಡಿದ್ದೇನೆ. ಒಂದೆರಡು ಗಿಡಗಳಲ್ಲಿ ಈಗ ಫಲ ಬಂದಿದ್ದೇವೆ ಮತ್ತೆ ರೋಗ ಯಾವ್ದರ ತರದಲ್ಲಿ ಕಾಣಿಸ್ತಾ ಇಲ್ಲ ಅದರಲ್ಲಿ. ನಿಮ್ಗೆ 2 ವರ್ಷದಿಂದ ಹಾಕ್ಬೇಕಂತ ಯಾಕೆ ಅನಿಸ್ತೀವಿ? ಯಾಕಂದ್ರೆ ಎಲ್ಲರೂ ತೆಗೆದಂತ ಸಂದರ್ಭದೊಳಗ ಮತ್ತೆ ನಾವು ವೆನಿಲಾಕ್ ಬರಬೇಕು ಅಂತ? ಅದು ನಾನು ಈಗ ಕೆಲವು ಮರದಲ್ಲಿ ಮುಚ್ಚಿಗೆ ಮಾಡಿದಂತ ಮರದಲ್ಲಿ ಅಂದ್ರೆ ಏನು ನಾನು ಕಾಂಪೋಸ್ಟ್ ಕೊಟ್ಟಂತ ಮರದಲ್ಲಿ ಆ ರೋಗ ಕಾಣಿಸ್ಕೊಂಡಿರ್ಲಿಲ್ಲ. ಬೇರೆ ಏನು ಮಣ್ಣಿಗೆ ಹೋದಾಗ ಮಾತ್ರ ಅದು ಅದರಲ್ಲಿ ಬದಲಾವಣೆ ಕಂಡು ರೋಗ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗಾಗಿ ನಾನು ಗ್ರೋ ಬ್ಯಾಗ್ ಅಲ್ಲಿ ಕಾಂಪೋಸ್ಟ್ ಮತ್ತೆ ಸ್ವಲ್ಪ ಟ್ರೈಕೋಡರ್ಮಾ ಕೊಟ್ಟಿದ್ದೆ. ಅದರಿಂದ ಆ ಬೇರಿಗೆ ಬರುವಂತ ರೋಗ ಬಂದಿಲ್ಲ. ಹಾಗಾಗಿ ನಾನು ಅದ್ರ ಪ್ರಯತ್ನ ಪಟ್ಟೆ ನಾನು ಯಶಸ್ಸು ಕಾಣ್ಕೊಳ್ತಾ ಇದ್ದೇನೆ. ಯಶಸ್ವಿ ಆಗಿದ್ದೀರಿ? ಹೌದು ಸರ್. ಅಂದ್ರೆ ಎಷ್ಟು ವರ್ಷಕ್ಕೆ ಹೂವು ಬಂದ್ರೆ ಕಟ್ ಮಾಡ್ಬೇಕು? ಅಲ್ಲ, ಅಲ್ಲಿ ತನಕ ನಾವು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೇಕು. ಅಂತಂದ್ರೆ ಈಗ ದಂಟು ಕೊಳೆ ಅಂತ ಬರ್ತದೆ, ಈ ಮಳೆ ಜಾಸ್ತಿ ಆಗಿ ಇವಸೆಲ್ಲ ಬಂದಿದೆ ನಮ್ದು, ಅದು ಕಾಮನ್ ಆಗಿ ಬರ್ತದೆ. ಅದಕ್ಕೆ ನಾನು ಬಯೋಫೈಟ್ ಹೊಡಿತೇನೆ. ಬಯೋಫೈಟ್ ಹೊಡೆದ್ರೆ ಕಂಟ್ರೋಲ್ ಬರ್ತದೆ, ಬಯೋಫೈಟ್ ಅನ್ನ ಸಿಂಪಡಣೆ ಮಾಡ್ತೇನೆ, ಅದು ಕಂಟ್ರೋಲ್ ಬರ್ತದೆ. ಮತ್ತೆ ಈಗೇನು ಈ ಮಣ್ಣಿಂದ ಬರುವಂತ ರೋಗವನ್ನು ಅದ್ರಲ್ಲಿ ಬರೋದಿಲ್ಲ. ಯಾವ್ದೇ ಸಲ ತುಂಬಾ ಮಳೆ ಸಮಸ್ಯೆ ಇದೆ. ಈ 1 ವರ್ಷದಲ್ಲಿ ನಾವು ಅನುಭವಿಸಿರಲಿಲ್ಲ ಈ ಮಳೆ. ಮೆಣಸಂತೂ ತುಂಬಾ ಹೋಗಿದೆ ನಂದು. ನಂದು ಮೆಣಸು 2 ಸಲ ಬೋರ್ಡ್ ಹೊಡೆದ್ರು ಕಂಟ್ರೋಲ್ ಬರಲ್ಲ, ಆ ತರ ಕೊಳೆ ರೋಗ ಬಂದಿದೆ. ಎಷ್ಟು ಹೋದು ಹಂಗೆ? ನಂದು ಸುಮಾರು ಒಂದು 40% ಬೆಳೆ ಹೋಯ್ತು. ಬಳ್ಳಿಯನ್ನ ಬೋರ್ಡ್ ಹೊಡೆದು ಇಟ್ಕೊಂಡಿದ್ದೇನೆ, ಬೆಳೆ ತುಂಬಾ ನಾಶ ಆಯ್ತು. ಹೌದು ಸರ್. ಹಾಗಾಗಿ ಮೆಣಸು ಈ ರೀತಿ ಹೆಚ್ಚು ಮಳೆ ಆದಂತ ಸಂದರ್ಭದೊಳಗೆ ಸಾಮಾನ್ಯ ಬಂದೇ ಬರುತ್ತೆ, ಕೊಳೆ ರೋಗ ಬಂದೇ ಬರುತ್ತೆ. ಯಾಕಂದ್ರೆ ಬೋರ್ಡ್ ಹೊಡೆದ್ರು ನಮ್ಗೆ ಕನಿಷ್ಠ 1 ದಿನ ಆದ್ರೂ ಮಳೆ ಆಗಲ್ಲ. ಮಳೆ ಇರ್ಬೇಕು ಸರ್. ಇಲ್ಲಿ 15 ದಿವಸ ನಮ್ಗೆ ಮಿಷಿನ್ ಹತ್ತಲಿಕ್ಕೆ ಕೊಡ್ಲಿಲ್ಲ, ಸ್ಪ್ರೇ ಮಾಡ್ಲಿಕ್ಕೆ ಕೊಡ್ಲಿಲ್ಲ. ಅಂದ್ರೆ ನೀವು ಅಪ್ಪಾರು ಹಾಕಿದಂತ ಬೆಳೆಗಳು? ಅವು ಅಲ್ಲ, ನಾ ಮೆಣಸು ಬೆಳೆದದ್ದು ನಾನು. ತಂದೆಯವರು ಅಡಿಕೆ ಮತ್ತೆ ವೀಳ್ಯದೆಲೆ ಮಾಡ್ಕೊಂಡಿದ್ರು, ತೆಂಗು ವೀಳ್ಯದೆಲೆ ಅಡಿಕೆ ಮಾಡ್ಕೊಂಡಿದ್ರು. ನಾನು ಬಂದ್ಮೇಲೆ ಅದಕ್ಕೆ ಮೆಣಸು ಮತ್ತೆ ವೆನಿಲ್ಲ ಜಾಯಿಕಾಯಿ ಎಲ್ಲ ಹಚ್ಚಿದ್ದೇನೆ ತೋಟದಲ್ಲಿ. ಹೌದು ಸರ್. ಜಾಯಿಕಾಯಿ ಎಷ್ಟು ಹಾಕಿರಿ? ಜಾಯಿಕಾಯಿ ಒಂದು ನಮ್ದೊಂದು 100 ಮರ ಉಂಟು, ಒಂದು 40 ಮರ ಫಸಲಿ ಬಂದಿದೆ ಇವಾಗ. ಹೌದು ಸರ್. ಇಷ್ಟು ಹತ್ತತ್ತಿ ಹಾಕಿರಿ ನೀವು ಈ ಅಡಿಕೆಯನ್ನ? ಹೌದು ಸರ್. ಬಹಳ ಹತ್ತಿರ ಆಯ್ತು ಅಂತ ಹೇಳಿ ಅನ್ಸಲ್ಲ? ಹೌದು ಸರ್, ತುಂಬಾ ಹತ್ತಿರ ಆಯ್ತು ಅಂತ ಅನಿಸ್ತು. ನಾವು ಸ್ವಲ್ಪ ತಂದೆಯವ್ರ ಕೃಷಿ ಪದ್ಧತಿಯಲ್ಲಿ ಇದ್ದೇವೆ, ಹಳೆ ಪದ್ಧತಿ. ಯಾಕಂದ್ರೆ ಮರಕ್ಕೆ ಮೆಣಸಿಗೂ ತುಂಬಾ ಗಾಳಿ ಬೇಕು, ಅದಕ್ಕೆ ಮಳೆ ಹೋದ ತಕ್ಷಣ ಅದು ಏನು ನೀರು ಬಸಿದು ಹೋಗ್ಬೇಕಂತ ಬಸಿಗಾಲು ಮಾಡ್ಬೇಕು ಅಂತ ಹೇಳಿದ್ದಾರೆ. ಕೆಲವು ತೋಟದಲ್ಲಿ ಅದನ್ನು ಅನುಸರಿಸಿದ್ದೇನೆ. ಏನು 5-6 ಫೀಟ್ ಇರಬೇಕು ಇದು? ಅಲ್ಲ, 10 ಅಡಿ 12. ಹಾಗಾಗಿ ಸರಿಯಾಗಿ ಬಿಸಿಲು ಬರಲ್ಲ, ಬಿಸಿಲು ಬರಲ್ಲ, ಕೊಳೆ ಜಾಸ್ತಿ ಬರುತ್ತೆ, ಮಳೆಗಾಲದಲ್ಲಿ ಸಮಸ್ಯೆ ಬರುತ್ತೆ. ಹಾಗಾಗಿ ತೇವಾಂಶ ಯಾವಾಗ್ಲೂ ಇರೋದ್ರಿಂದ. ಹೌದು ಸರ್. ಆ ಸಮಸ್ಯೆ ಬರುತ್ತೆ. ಮತ್ತೇನ್ ಮಾಡ್ಬೇಕು ಅದಕ್ಕೆ? ಸೊಲ್ಯೂಷನ್ ಇಲ್ಲ ಅದಕ್ಕೆ. ಸಮಸ್ಯೆ ಅಂದ್ರೆ ಪರಿಹಾರ ಅಂತಂದ್ರೆ ಈಗ ನಾವು ಮರ ತೆಗೆದೊಂದೇ ಪರಿಹಾರ. ಅದ್ರಲ್ಲಿ ಕಾಯಾಗದಿರೋ ಮರವನ್ನ ಆಯ್ಕೆ ಮಾಡಿಬಿಟ್ಟು ಕಡಿಯೋದೊಂದು ವಿಚಾರ ಇದೆ. ಕಾಯಾಗ್ಲಾರದ್ದು, ಅತಿ ಹಳೇದಾಗಿದ್ದು, ಅಥವಾ ಏನ್ರ ರೋಗ ಬಂದಿದ್ದು, ಇಂಥವ್ ತಕ್ಕೊಂತ ಬಂದ್ರೆ ನೀವು ಜಾಯಿಕಾಯಿ ಹಾಕ್ಲಿ ಅಥವಾ ಮೆಣಸು ಹಾಕ್ಲಿ, ನೀವು ವೆನಿಲಾ ಹಾಕ್ಲಿ, ಅವಕ್ಕೆಲ್ಲ ಬೆಳೆಗೆ ಒಳ್ಳೇದಾಗತ್ತೆ. ಆದ್ರೆ ಒಂದ್ ಸಮಸ್ಯೆ ಇದೆ, ಇಲ್ಲಿ ಗಾಳಿ ತುಂಬಾ ಜಾಸ್ತಿ ಬೀಸೋದ್ರಿಂದ, ನಮ್ದು ಕೋಸ್ಟಲ್ ಬೆಲ್ಟ್ ಆಗಿರೋದ್ರ, ಒಂದ್ ಗಾಳಿ ಬಂತಂದ್ರೆ ಇದ್ದ ಮರ ನಾಶ ಆದ್ರೂ ಸಂಪೂರ್ಣ ತೋಟನೇ ಹೋಗ್ಬಿಡುತ್ತೆ. ದಂಡಿಗೆ ಒಂದ್ ಸ್ವಲ್ಪ ಗಾಳಿ ತಡೆಯುವಂತ ಗಿಡಗಳನ್ನ ಹಾಕೋಬೇಕು. ಸರಿ, ಓಕೆ ಸರ್. ಅರಣ್ಯ ಬೆಳೆಗಳು ಇರ್ತಾವ, ಅಥವಾ ಇವನ್ನೇ ಇನ್ನು ಹತ್ತತ್ತಿಗೆ ಹಾಕಿದ್ರೆ ಅವತ್ತು ಅಳ್ದು ಬಿಡ್ತಾವ. ಆಯ್ತು ಸರ್, ಓಕೆ. ಈಗ ನೀವು 8-10 feet ಹಾಕಿರಲ್ಲ, ಅದನ್ನ 4-5 feet ಹಾಕ್ಬಿಟ್ರೆ ಅದೇ ಗಾಳಿ ತಡೀತು. ಸರಿ ಸರಿ, ಓಕೆ. ಹೌದು, ಮುಂದೆ ಅನುಸರಿಸ್ತೇನೆ. ಅದ್ರ ಜೊತೆಗೆ ಮಧ್ಯೆ ಏನ್ರ ಜೀವಂತ ಬೇಲಿ ಅಂತೀವಲ್ಲ ಅಂತ ಗಿಡಗಳನ್ನ ಹಾಕೋದ್ರಿಂದ ಅದು ಕೂಡ ಅದಕ್ಕೆ ರಕ್ಷಣೆ ಆಗಿರುತ್ತೆ. ನೀವು ಹೊರಗಿಂದ ಪ್ರಾಣಿ ಪಕ್ಷಿಗಳಿಂದ ರಕ್ಷಣೆ ಆಗುತ್ತೆ, ಗಾಳಿಯನ್ನು ತಡೆಯುತ್ತೆ, ಒಂದಕ್ಕೊಂದು ಪೂರಕ. ಹೌದು ಸರ್. ಈಗ ಮಂಗನ ಹಾವಳಿ ತುಂಬಾ ಆಗಿದೆ ನಮ್ಮ ಹತ್ರ, ತೆಂಗಿನಕಾಯಿ ಪೊಸ್ಲನ್ನು ತೆಗಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ತಿಂತಾ ಇವೆ. ಅದ್ರ ಬಗ್ಗೆ ನಾವು ಸಾಕಷ್ಟು ದೂರು ಕೊಟ್ಟರೆ ಯಾರು ಇದು ಮಾಡ್ತಾ ಇಲ್ಲ. ತುಂಬಾ ಅಂದ್ರೆ ತುಂಬಾ ಇದಾಗಿದೆ. ನಮ್ದು ಒಂದು 100 ತೆಂಗಿನ ಮರ ಐತಿ, ಇವಾಗ ನಾವೊಂದು 20 ತೆಂಗಿನ ಮರ ಕಾಯಿ ಕೊಯ್ತೇವೆ, 80 ತೆಂಗಿನ ಮರ ಮಂಗನ ತಿನ್ಕೊಂಡು ಹೋಗ್ತವೆ. ಏನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕೆಡಿಸಿ ಹೋಗ್ತವೆ, ಕೆಡಿಸಿ ತಿನ್ಕೊಂಡು ಹೋಗ್ತವೆ, ಎಳ್ನೀರ್ ಕುಡ್ಕೊಂಡು ಹೋಗ್ತವೆ. ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಇವಾಗ. ಅಂದ್ರೆ ಅವಕ್ಕೆ ಒಂದು ತಿಂದಾಕ ಬಂದು 3-4 ಸುಮ್ಮನೆ ಕೆಡಿವಿಕೆ ಹೆಂಗ್ ಮಾಡೋದು ಇರುತ್ತೆ, ಅದು ಇರುತ್ತೆ. ತುಂಬಾ ತಿಂದು ಹಾಳು ಮಾಡಿ ಹೋಗ್ತವೆ, ಹಾಳು ಮಾಡಿ ಹೋಗ್ತವೆ, ತಿನ್ಕೊಂಡು ಹೋಗ್ತವೆ. ಒಂದು 80% ಮರಗಳು ನಾವು ಕಾಯಿ ಕೊಯ್ದಿದ್ದ ಪರಿಸ್ಥಿತಿ ಬಂದ್ಬಿಟ್ಟಿದ್ದೇವೆ. ಈ ವೆನಿಲಾಕ್ ಈಗ 5,000 ರೂಪಾಯಿ ಕೆಜಿ ಇದೆ. ಹೌದು ಸರ್. 5,000 ಇದೆ, ಗ್ರೀನ್ ಬೀನ್ಸ್ 5,000 ಇದೆ, ಡ್ರೈ ಬೀನ್ಸ್ 30,000-32,000 ರೇಟ್ ನಡೀತಾ ಉಂಟು ಇವಾಗ. ನೀವು ಹೇಗೆ ಮಾರ್ತೀರಿ ಇದನ್ನ? ನಾನು ಗ್ರೀನ್ ಬೀನ್ಸ್ ಕೊಡ್ತೇನೆ. ಇಲ್ಲಿ ನಮ್ಮ ವೆದರ್ ಅಲ್ಲಿ ಡ್ರೈ ಮಾಡೋದು ತುಂಬಾ ಕಷ್ಟ, ಮೋಯ್ಚರ್ ಇರುತ್ತೆ ಸ್ವಲ್ಪ, ಇಲ್ಲಿ ಫಂಗಸ್ ಬಂದ್ಬಿಡುತ್ತೆ ನಾವು ಡ್ರೈ ಹಂತಕ್ಕೆ ಹೋದಾಗ. ಹಾಗಾಗಿ ನಾನು ಗ್ರೀನ್ ಬೀನ್ಸ್ ಮಾರಾಟ ಮಾಡ್ತೇನೆ. ಎಲ್ಲಿ ಮಾರ್ತೀರಿ? ನಾನು ಸಿರ್ಸಿ ಕದಂಬಕ್ಕೂ ಕೊಡ್ತೇನೆ, ಬೇರೆ ಪಾರ್ಟಿಗೂ ಕೊಡ್ತೇನೆ. ಹೌದು ಸರ್. ಅದೇ ರೇಟ್ ತಗೊಳ್ತಾರೆ ಅವ್ರೆ, ಒಳ್ಳೆ ರೇಟ್ ತಗೊಳ್ತಾರೆ. ಅದ್ರ ಗುಣಮಟ್ಟ ಕಾಪಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು? ಅಲ್ಲ, ಪ್ರೊಸೆಸಿಂಗ್ ಅಂತಲ್ಲಿ ಗುಣಮಟ್ಟ ಬೇಕು ಇದ್ರೆ, ನಾವು ಗ್ರೀನ್ ಬೀನ್ಸ್ ಅಲ್ಲಿ ಗುಣಮಟ್ಟ ಅಂದ್ರೆ, ನಾವು ಒಂದು ಒಂದು ಬೊಂಚಲ್ಲಿ 15 ಹೂ ಬಂದ್ರೆ ನಾವೊಂದು 10 ಪಾಲಿನೇಷನ್ ಮಾಡಿದ್ರೆ ಗುಣಮಟ್ಟ ಬರುತ್ತೆ. 6 inch ಮೇಲ್ಗಡೆ ಬರುತ್ತೆ ಎಲ್ಲ ಬೀನ್ಸ್. ಅಂದ್ರೆ ಅದ್ರ ಗಾತ್ರ ಕಾಪಾಡ್ಕೊಳ್ಳೋದು ಗಾತ್ರ ಕೊಡಿ, 6 inch ಮೇಲ್ಗಡೆ ಒಳ್ಳೆ ಬೆಲೆ ಇದೆ. ಅದು ತುಂಬಾ ಹೂ ಬಂದದ್ದು ಒಂದು ಎಲ್ಲವನ್ನ ಪೊಲಿನೇಷನ್ ಮಾಡಿದಾಗ ಅದು ಗಾತ್ರದಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ, ಬೆಳೆಯಲ್ಲ. ನಾವೊಂದು 60% ಹೂವನ್ನು ಪೊಲಿನೇಷನ್ ಮಾಡಬೇಕು. ಒಂದು ಮಂಚಲ್ಲಿ 15 ಹೂ ಬಂದ್ರೆ 10 ಒಂದು ಪೊಲಿನೇಷನ್ ಮಾಡಿದಾಗ ದಪ್ಪನಾಗೆ ಬೆಳೆಯುತ್ತೆ. ಈಗ ಮಾರಾಟ ಮಾಡಿರಿ? ಕಳೆದ ವರ್ಷ ನಾನು ಖಾಲಿ ಒಂದು 2 kg ಕೊಟ್ಟಿದ್ದೇನೆ ರೀಪ್ಲಾಂಟ್ ಮಾಡಿದಾಗ, ಬರುವ ವರ್ಷ ಒಂದು 4 kg ಕೊಡ್ತೇನೆ. ನೆಕ್ಸ್ಟ್ ಇಯರ್ ನಾನು ಫುಲ್ ಬೆಳೆಗೆ ಬಿಡ್ತೇನೆ. ಅದು ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಹೂವ ಬರೋ ಟೈಮ್ನಲ್ಲಿ ನೀರನ್ನು ಡ್ರಾಪ್ ಮಾಡಬೇಕು, ಅವಾಗ ಫುಲ್ ಹೂ ಬರುತ್ತೆ. ಡ್ರಾಪ್ ಅಂದ್ರೆ ನೀರು ಕೊಡ್ಲೇಬಾರದು ಸರ್, ನೀರ್ ಬಿಡ್ಬೇಕು, ಡ್ರೈ ಮಾಡ್ಬೇಕು ಅದ್ ಬಳ್ಳಿ. ನೀರನ್ನ ಕೊಡೋದನ್ನ ನಿಲ್ಲಿಸ್ಬೇಕು. ನಿಲ್ಲಿಸಿದಾಗ ಅದಕ್ಕೆ ಹೂ ಬರುತ್ತೆ, ಅವಾಗ ನಾವು ಪಾಲಿನೇಷನ್ ಮಾಡಿದ್ರೆ ಕಾಯಿ ಕಚ್ಚುತ್ತೆ. ನಾನು ಈ ಕಳೆದ ವರ್ಷ ನನ್ನ ಬೆಳೆಗೆ ಬಿಡ್ಲಿಲ್ಲ, ಅಂದ್ರೆ ನಾಟಿ ಮಾಡಿದ ಒಂದು 2 ವರ್ಷ ಸ್ವಲ್ಪ ಬಳ್ಳಿ ದಷ್ಟಪುಷ್ಟ ಆಗಿ ಬೆಳೆದ ನಂತರ ಬಿಡೋಣ ಅಂತ ಬಿಟ್ಟಿಲ್ಲ. ಈ ಬರುವ ವರ್ಷ ನಾನು ಹೂವು ಬಿಡ್ತೇನೆ, 1 quintal ಬೆಳೆ ಬರುವ ನಿರೀಕ್ಷೆ ಇದೆ. ಎಷ್ಟು 1 ತಿಂಗಳ ನೀರನ್ನ ಕೊಡೋದು ನಿಲ್ಲಿಸಬೇಕು? 1 ತಿಂಗಳು ನಾನು December 15 ಮೇಲೆ January 15 ತನಕ 1 ತಿಂಗಳ ನೀರು ಬಿಟ್ಟಾಗ ಅದು ಬಳ್ಳಿ ಸೋತು ಹೂ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ನೀರು ಡ್ರಾಪ್ ಮಾಡ್ಲಿಕ್ಕೆ ಕಾರಣ ಏನಂದ್ರೆ, ನಾವು ಅಡಕೆ ಮರಕ್ಕೆ ಇಲ್ಲಿ ನೀರು ಕೊಡಬೇಕಾಗ್ತದೆ, ಹಾಗಾಗಿ ನೀರು ನಿಲ್ಲಿಸಬೇಕು. ನಾವು ಅಡಕೆ ಮರಕ್ಕೆ ನಾವು ಇಲ್ಲಿ ಸುತ್ತಲೂ ಗ್ರೋ ಬ್ಯಾಗ್ ಇರೋದ್ರಿಂದ ನಂಗೆ ನೀರನ್ನ ಸಮಸ್ಯೆ ಇವಾಗ ಇರೋದಿಲ್ಲ. ಮತ್ತೆ 1 ತಿಂಗಳು ನೀರು ಕೊಡೋದನ್ನ ನಿಲ್ಸಿದ್ವಿ, ಅದು ಬ್ಯಾಗ್ ನಲ್ಲಿ ಹಾಕಿದಂತ ಬಳ್ಳಿ ಅನ್ನಂದಾಗ ಪೂರ್ತಿ ನೀರು ಆಗಿ ಬಳ್ಳಿ ಒಣಗುವ ಸ್ಥಿತಿ ಹಂಗೇನು ಬರಲ್ಲ? ಇಲ್ಲ ಸರ್, ಅದು ಬರಲ್ಲ. ಅದು ಸ್ವಲ್ಪ ಒಣಗು ಹಂತಕ್ಕೆ ಬಂದಾಗ, ತಾನು ಸಾಯುತ್ತೆ ಎಂದು ಹಂತಕ್ಕೆ ಬಂದಾಗ ಹೂ ಬರುತ್ತೆ. ಆಗುಣ ಅದು ಅದ್ರ ವಂಶಾವೃದ್ಧಿ ಬೆಳೆಸ್ಕೊಳ್ಳೋ ಸಲುವಾಗಿ ಹೂ ಬರುದು. ಅದ್ರ ಕಾಯಿಂದ ಗಿಡ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ, ಅದ್ರ ಹೂ ಬರುವ ಹಂತಕ್ಕೆ ಹೋದಾಗ ಮಾತ್ರ ಹೂ ಬರುತ್ತೆ. ಒಂದ ಗೊಂಚಲ ಬರ್ತಾ ಅಥವಾ ಎಷ್ಟು ಗೊಂಚಲ ಬರ್ತದೆ? ಒಂದು ಬಳ್ಳಿಯಲ್ಲಿ 6-8. ನಾನು ಈಗ 2008 ಬೆಳೆದಾಗ ಒಂದು ಬಳ್ಳಿಯಲ್ಲಿ ಸುಮಾರು 15-20 ಗೊಂಚಲ ಸಹ ನೋಡಿದ್ದೇನೆ. ಹೌದು, ಒಂದೊಂದರಲ್ಲಿ 15-20 ಗೊಂಚಲು ಹೌದು ಅಂತ ಅಂದಾಗ 6 gonchalu ನಾವು ಪಾಲಿನೇಷನ್ ಮಾಡ್ಬೇಕು ಅಂದ್ರೆ ಪರಾಗಸ್ಪರ್ಶ ಮಾಡ್ಬೇಕು. ಹಂಗ 12 gonchalinda 50% ಹೂವು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಹಂಗಾಗಿ ಒಂದೊಂದು ಗೊಂಚಲಿಗೆ 8-10 ಕಾಯಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. 6 inch 8 inch ತನಕ ಬೀನ್ಸ್ ಬರುತ್ತೆ, 7 inch ಹೀಗೆ ಬರುತ್ತೆ. ಹೌದು, ಗಾತ್ರ ಸರಿಯಾಗಿ ಬರಬೇಕು, ನೋಡ್ಲಿಕ್ಕೂ ದಷ್ಟಪುಷ್ಟವಾಗಿರ್ಬೇಕು ಅಂತ ಅಂದಾಗ ಪೋಷಕಾಂಶಗಳ ನಿರ್ವಹಣೆ ಮಹತ್ವದ ಪೋಷಕಾಂಶ ಅಂದ್ರೆ ನಾನು ಕೊಡುವುದೇನಂದ್ರೆ ಈಗ ನಮ್ಮಲ್ಲಿ ನಂದು 4 ಆಕಳಿದೆ, 1 ಎಮ್ಮೆ ಇದೆ, ಅದರ ಗೊಬ್ಬರವನ್ನು ಕೊಡ್ತೇನೆ, ಬಿಟ್ಟು ನಾನು ಕಾಂಪೋಸ್ಟ್ ಮಾಡಿ ಹಾಕ್ತೇನೆ. ಮತ್ತೆ ಯಾವ್ದು ರಾಸಾಯನಿಕ ಗೊಬ್ಬರವನ್ನು ಯಾವ್ದಾದ ರೀತಿಯಲ್ಲಿ ನಾನು ಹಾಕುದಿಲ್ಲ. ಕೊಡಬಾರ್ದ? ಎಲ್ಲ ಕೊಡಬಾರ್ದು, ನಾನು ಕೊಟ್ಟಿಲ್ಲ, ಕೊಡಬಾರ್ದು ಅಂತ ನಾನು ಹೇಳ್ತೇನೆ. ಕೊಟ್ಟವ್ರದ್ದು ಏನ್ರ ಕೇಳಿದಿರ? ಇಲ್ಲ ಸರ್, ನಾನು ಕೇಳಿಲ್ಲ, ನಾನು ಕೊಟ್ಟಿಲ್ಲ, ಕೊಡೋದು ಇಲ್ಲ, ನನಗೆ ಅದು ಅವಶ್ಯಕತೆ ಬಂದಿಲ್ಲ. ಯಾಕಂದ್ರೆ ರಾಸಾಯನಿಕ ಹಾಕಿದ್ವಿ ಅಂತ ಹೇಳಿದ್ರೆ ಅದ್ರ ಗುಣಮಟ್ಟದಲ್ಲಿ ಬದಲಾವಣೆ ಆಗುತ್ತಾ? ಆಗ್ಬಹುದು ಸರ್, ಅದೇನು ಹೆಚ್ಚಾಗಿ ಇಂಪೋರ್ಟ್ ಆಗೋ ಎಕ್ಸ್ಪೋರ್ಟ್ ಆಗೋದ್ರಿಂದ ಮುಂದೆ ಲ್ಯಾಬಲ್ಸ್ ನಮ್ಮ ಭಾರತದ ಒಂದು ಇದಕ್ಕೆ ಒಂದು ಪರಿಣಾಮ ಬೀರ್ಬಹುದು. ರಾಸಾಯನಿಕವಾಗಿ ದಯವಿಟ್ಟು ಯಾರು ಹಾಕಬಾರ್ದು ಅಂತ ನಾನು ಹೇಳ್ತೇನೆ. ಇಂಡಿಯಾದಲ್ಲಿ ತಿನ್ನೋದಕ್ಕಿಂತ ಹೊರಗಡೆ ಹೋಗೋದ್ರಿಂದ ಅದನ್ನ ನಮ್ಮ ಭಾರತದ ಒಂದು ಹೆಸರನ್ನ ಹಾಳ್ಮಾರ್ದು ಅಂತ ನಾನು ಕೇಳ್ಕೊಳ್ತೇನೆ. ಮತ್ತೆ ಬೇರೆ ರೀತಿಯಿಂದ ನಮ್ಗೆ ತೊಂದರೆ ಮಾಡುತ್ತೆ. ಹೌದೌದು, ಹೌದಲ್ಲ, ಹೌದು. ಅವರು ಎಕ್ಸ್ಪೋರ್ಟ್ ನಿಲ್ಲಿಸ್ಬಿಟ್ರು ಅಂತ ಅಂದ್ರೆ ನಮ್ಗೆ ರೇಟ್ ಸಿಗಲ್ಲ, ಬೆಲೆ ಸಿಗಲ್ಲ, ನಮಗೆ ರೈತರಿಗೆ ತೊಂದರೆ ಆಗುತ್ತೆ. ಹಂಗಾಗಿ ರಾಸಾಯನಿಕಗಳನ್ನು ಬಳಸದೆ ಬೆಳೆಸಿದ್ರೆ ಉತ್ತಮ ಅಂತ ಬೆಳೆಗಳನ್ನು ಹೇಳ್ತೇನೆ. ರೋಗ ರುಜಿನ ಅದಕ್ಕೆ ಏನ್ ಬರಲ್ಲ? ರೋಗದ ಈಗ ಏನು, ಈಗ ಮಣ್ಣಲ್ಲಿ ನಾನು ಕೇಳಿದ ಹಾಗೆ ಮಣ್ಣಲ್ಲಿ ಅದಕ್ಕೆ ವಿರೋಧವಾದಂತ ಒಂದು ಫಂಗಸ್ ಬಂದಿದೆ, ಅದರಿಂದ ಬಳ್ಳಿ ಸಾಯುದು ಅಂತ ಹೇಳ್ತಿದ್ರು. ಅದು ನಾನು ತಿಳಿದಾಗ 100% ಸತ್ಯ ಆಯ್ತು, ಅದು 100% ಸತ್ಯ. ಯಾಕಂದ್ರೆ ಬಳ್ಳಿಗೆ ಮಣ್ಣಲ್ಲಿ ಬೇರ್ ಹೋದಾಗ ಬಳ್ಳಿ ಕೆಳಗಡೆ ಬೂಸ್ಟ್ ಬಂದು ಫಂಗಸ್ ಬಂದು ಸಾಯ್ತಾ ಬರ್ತದೆ. ಅಂದ್ರೆ ಮಣ್ಣಂದ್ರೆ ಭೂಮಿಗೆ ಯಾವ ಸಂಬಂಧವನ್ನು ಬೆಳೆಸ್ಕೊಂತವೋ ಅಂತ ಬೇರುಗಳಿಗೆ ತೊಂದರೆ. ಆ ಬೇರಿಂದ ಬಂದದ್ದು ಗಿಡಕ್ಕೆ ಅಟ್ಯಾಕ್ ಆಗ್ತದೆ, ಅದು ಗಿಡಕ್ಕೆ ಸಂಪೂರ್ಣ. ಹೌದೌದು, ಮೇಲ್ಗಡೆ ಬಂದ್ಬಿಡುತ್ತೆ. ಆ ರೀತಿ ಬರದಂಗ್ ಮಾಡ್ಬೇಕು, ಬರ್ದನ್ನ ನಾನ್ ಗ್ರೋ ಬ್ಯಾಗಲ್ಲಿ ಬೆಳೆದಿದ್ದೇನೆ. ಈ ಮಣ್ಣಿಗೆ ಬೇರ್ ಹೋಗ್ಲಿಕ್ಕೆ ನಾನು ಕೊಡುದಿಲ್ಲ. ಹಾಗಾಗಿ ಒಂದೊಂದು ಬೇರು ಚಾಚ್ಕೊಂತ ಇರ್ತಾವ ಆ ಕಡೆ ಈ ಕಡೆ. ಅದು ನಾವು ಒಂದು 15 ದಿವಸ 20 ತಿಂಗಳಿಗೆ ಒಂದ್ಸಲ ಅದನ್ನ ಸ್ವಲ್ಪ ನಿರ್ವಹಣೆ ಮಾಡಿ ತಗೊಂಡು ನಾವು ಬೇರನ್ನ ಮತ್ತೆ ಗ್ರೋ ಬ್ಯಾಗ್. ಈಗ 4 ವರ್ಷ ತನಕ ನನಗೆ ಒಂದು ಬಳ್ಳಿ ಏನು ಸಮಸ್ಯೆ ಬಂದಿಲ್ಲ. ಅವಾಗ ರೋಗ ಬಂದು ಎಲ್ಲ ಹೋಗಿತ್ತು, ಸಂಪೂರ್ಣ ನಾಶ ಆಗಿತ್ತು 2008 ಹತ್ತರಲ್ಲಿ. ಅದಕ್ಕೂ ರೋಗ ಬರುತ್ತೆ, ಅದಕ್ಕೂ ಅಲ್ಪಾಯುಷ್ಯ ಇದೆ. ಹಂಗ ಸರಿಯಾಗಿ ಬೆಳೆಸ್ಕೊಂಡ್ರು 15-20 ವರ್ಷ ಬೆಳಿಬಹುದು ಸರ್, ಬೆಳಿಬಹುದು. ನೋಡ್ಬೇಕು, ಈಗ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೇನೆ. ಜಾಯಿಕಾಯಿ ಹಾಕಿದ್ರಿ, ಅದು ಕೂಡ ಈ ಸರಿ ಫಂಗಸ್ ಬಂದು ಏನೋ ಸಮಸ್ಯೆ ಆಯ್ತು ಅಂತ. ಜಾಯಿಕಾಯಿಗೆ ಮಳೆ ತುಂಬಾ, ಮಳೆಯಿಂದ ಕೊಳೆ ರೋಗ ತುಂಬಾ ಬರ್ತಾ ಇದೆ ಜಾಯಿಕಾಯಿಗೂ. ಎಲೆ ಉದುರುತ್ತದೆ ಮತ್ತೆ ಎಳೆಕಾಯಿನೇ ಬಿದ್ದು ಹೋಗುತ್ತದೆ ಮಳೆ ಜಾಸ್ತಿ ಆದ ಕಾರಣ. ಅದಕ್ಕೂ ರೋಗ ಬಂದಿದೆ. ಮತ್ತೆ ಅಡಿಕೆಗೆ, ಅಡಿಕೆ ನಾನು ಕೊಳೆ ಬೋರ್ಡ್ ದ್ರಾವಣ ಸಿಂಪಡಿಸಿದ್ದೇನೆ. ಇನ್ನೂ ತನಕ ನಮ್ಮ ತೋಟದಲ್ಲಿ ಯಾವ್ದು ರೀತಿ ಕೊಳೆ ಕಂಡಿಲ್ಲ, ಇನ್ನು ಬಂದಿಲ್ಲ. ಎಷ್ಟು ಎಕರೆ ಇದೆ ಒಟ್ಟು ಸರ್? ನಮ್ದು 3.5 ಎಕರೆ ಇದೆ ತೋಟ ಅಷ್ಟೇ. 3.5 ಎಕರೆ ಒಳಗೆ ಇಷ್ಟೆಲ್ಲ ಬೆಳೆಗಳನ್ನ ಬೆಳೆಸಿದ್ದೇನೆ. ಹೌದು ಸರ್, ಅಳವಡಿಸ್ಕೊಂಡಿದ್ದೀನಿ. ಕಳೆ ಹಾಗೆ ಇದೆ. ಕಳೆಯಿಂದ ನಾವು ಇವಾಗ ತೆಗೆಯುವುದಂದ್ರೆ ಈಗ ಅಡಿಕೆ ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ನಾವು ಕಳೆ ತೆಗಿತೇವೆ. ಮತ್ತೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಒಂದ್ಸಲ ಕಳೆ ತೆಗಿತೇವೆ, ನಂತರ ಮತ್ತೆ ನಾವು ಕಳೆ ತೆಗೆಯುವುದಿಲ್ಲ. ತೋಟಕ್ಕೆ ತೇವಾಂಶ ಬೇಕಾಗುವ ಸಲುವಾಗಿ ನಮ್ಗೆ ನೀರಿನ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ನಾವು ಕಳೆಯನ್ನು ಹಾಗೆ ಬಿಡ್ತೇವೆ. ಮತ್ತೆ ನಾವು ಮಳೆ ಬಿದ್ದಮೇಲೆ ಒಂದ್ಸಲ ತೆಗಿಸ್ತೇವೆ. ಹಾಗಾಗಿ ಕಳೆ ನಿಮಗೆ ಬೆಳೆ ಬೆಳೆಯುವುದಕ್ಕೆ ಏನ್ ತೊಂದರೆ? ಏನ್ ತೊಂದರೆ ಕೊಟ್ಟಿಲ್ಲ ನಮ್ಗೆ, ಯಾಕಂದ್ರೆ ಬಹು ವಾರ್ಷಿಕ ಬೆಳೆಗಳು. ಹೌದೌದು, ಬೇರಷ್ಟೇ ಇರ್ತವೆ. ಹೌದೌದು, ಮ್ಯಾಲೆ ಬಂದ್ಬಿಡ್ತಾವಲ್ಲ. ಇದನ್ನ ನಮ್ಗೊಂದು ದನಕರುಗಳನ್ನ ಸಾಕಾಗುತ್ತ ಮಂಜುನಾಥ್? ಸರ್ ಸಾಕ್ಬಹುದು, ಸಾಕ್ಬಾರ್ದು ಅಂತಲ್ಲ. ಇವಾಗ ಅದನ್ನ ಕೆಲಸ ಮಾಡ್ಲಿಕ್ಕೆ ನೀವು ಮನಸ್ಸು ಮಾಡಗಟ್ಟಿ ಮಾಡಿದ್ರೆ ಸಾಕ್ಬಹುದು. ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಆಗತ್ತೆ. ಮತ್ತೆ ನೀವು ಸಗಣಿ ಗೊಬ್ಬರ ಅದೆಲ್ಲ ಬೇಕು? ನಮಗ್ ಬೇಕು ಸರ್. ನಾನು ಸಾಕಿದ್ದೇನೆ, ನನ್ನ ಹತ್ರ 4 ಆಕಳಿದೆ, 1 ಎಮ್ಮೆ ಇದೆ, ನಾನು ಸಾಕಿದ್ದೇನೆ. ಕಷ್ಟ ಆಗುತ್ತಾ? ಕಷ್ಟ ಅಂದ್ರೆ ನಮ್ಗೆ ಈಗ ನಾನು ಗೊಬ್ಬರಕ್ಕೆ ಬೇಕು, ಅದ್ರ ಸಲುವಾಗಿ ಇಟ್ಕೊಂಡಿದ್ದೆ. ಮತ್ತೆ ನಮ್ಗೆ ಒಳ್ಳೆ ಹಾಲು ಸಿಗತ್ತೆ, ನಮ್ಗೆ ತುಪ್ಪ ಸಿಗತ್ತೆ. ಮತ್ತೆ ಇಲ್ಲಿ ಕಸ ಕಡ್ಡಿ ಅವು ಇವು ಇರ್ತಾವ, ಅದನ್ನ ಮೇವ್ ಆಗುತ್ತಲ್ಲ? ಮೇವ್ ಆಗತ್ತೆ, ಅದೆಲ್ಲ ನಾವು ಮಾಡ್ತೇವೆ. ಒಂದಕ್ಕೊಂದು ಪೂರಕ. ಪೂರಕ ನಮ್ ಕಸ ಅದು ತಿಂತಾವೆ, ಸಗಣಿ ಅಂದ್ರೆ ನಮಗ್ ಕೊಡ್ತಾವ, ಬೆಳೆಗಳಿಗೆ ಅನುಕೂಲ ಆಗುತ್ತೆ. ಈ ಮತ್ತೆ ಕಳೆ ಎಲ್ಲ ತೆಗೆದ್ಬಿಟ್ಟು ನಾವು ಹಾಕ್ತೇವೆ ಸ್ವಲ್ಪ. ಹೌದು, ಒಂದ್ ಪ್ರಮಾಣದಲ್ಲಿ ತೆಗಿತಾ ಹಾಕ್ತೇವೆ. ಕೈ ಹಿಡಿದಂತ ಬೆಳೆ, ಅತ್ಯಂತ ಪ್ರೀತಿಯಿಂದ ಇರುವಂತ ಬೆಳೆ ಯಾವ್ದು ನಿಮ್ಗೆ? ನಮ್ಮ ಮುತ್ತಾತನಿಂದ ಬಂದದ್ದು ಅಡಿಕೆ. ಅಡಿಕೆಲ್ಲ ಬದುಕೊಂಡು ಬಂದಿದ್ದೇವೆ, ಅಡಿಕೆ ನಮ್ ಬೆಳೆಸಿದೆ, ಈಗ ಒಳ್ಳೆ ಬೆಲೆ ಇದೆ, ಅದರಲ್ಲೇ ಬಂದಿದ್ದೇವೆ. ಅದ್ರ ಕಷ್ಟ ಸುಖ ಉಂಟು, ಕೊಳೆ ಬರ್ತದೆ, ಮತ್ತೆ ಅದನ್ನ ಔಷಧಿ ಬಣಕ್ಕೆ ಕಷ್ಟ ಆಗ್ತದೆ. ಅಡಿಕೆ ತೆಗಿಲಿಕ್ಕೂ ಕಸ, ಈಗ ಜನ ಕೊರತೆ ಇದೆ, ಲೇಬರ್ಸ್ ಕೊರತೆ ಇದೆ, ಅದು ಸಿಗ್ತಾ ಇಲ್ಲ ಯಾರು, ಸಮಸ್ಯೆ ಇದೆ. ಆದ್ರೆ ಏನು ತೊಂದರೆ ಇಲ್ಲ, ನಾವು ಅದರಲ್ಲಿ ಮಾಡಬಹುದು. ವಾರ್ಷಿಕ ಬಹು ವಾರ್ಷಿಕ ಬೆಳೆ ಆದ್ರಿಂದ ಅದು ಮಾಡಬಹುದು. ಎಷ್ಟು ತೆಗಿತೀರಿ? ನಮ್ದು ಎಕರೆಗೆ ನಮ್ದು 10-12 ಕ್ವಿಂಟಲ್ ಬರುತ್ತೆ. ಇಷ್ಟೆಲ್ಲ ಸಮಸ್ಯೆ ಬಂದೇನು ಬರುತ್ತೆ ಸರ್? ಅಡಿಕೆ ಆಯ್ತು, ಮೆಣಸು ಬರುತ್ತೆ. ಹೌದು, ಮೆಣಸು ಬರುತ್ತೆ. ಜಾಯಿಕಾಯಿ ಬರುತ್ತೆ. ಹೌದು, ಈಗ ವೆನಿಲಾ ಬಂದಿದೆ. ವೆನಿಲಾ ಬಂದಿದೆ, ಇನ್ ಬರ್ತಾ ವೆನಿಲಾ ಇನ್ನೊಂದ್ ಸ್ವಲ್ಪ ದೊಡ್ಡದಾಯ್ತು ಅಂತ ಹೇಳಿದ್ರೆ ಅದು ಕೂಡ ಒಳ್ಳೆ ಬೆಳೆ ಸಿಗುತ್ತೆ ಸರ್. ಇದರಿಂದ ಏನ್ ಕಲ್ತ್ರಿ ತೋಟದಲ್ಲಿ ಹಿಂಗೆಲ್ಲ ಕೆಲಸ ಮಾಡ್ಕೊಂತ? ತೋಟದಲ್ಲಿ ಸರ್ ನಾನು ಕಲ್ತಿದ್ದಂದ್ರೆ ಇಲ್ಲಿ ನನಗೆ ಹೀಗೆ ಮಾಡು ಹಾಗೆ ಮಾಡುವಂತ ಯಾವ್ದೇ ಒಂದು ಯಾರ್ದೊಂದು ನಿರ್ಬಂಧ ಇಲ್ಲ. ನನ್ನ ತೋಟ ನಾನು ಖುಷಿಯಾಗಿದ್ದೇನೆ, ನನಗೆ ನಿಸರ್ಗನ ಕಲಿಸ್ಬಿಡುತ್ತೆ ಮತ್ತು ಒಂದು ತುಂಬಾ ಖುಷಿ ಇದೆ ನನ್ನ ತೋಟದಲ್ಲಿ ನನಗೆ ಕೆಲಸ ಮಾಡ್ಲಿಕ್ಕೆ. ಯುವಕರು ನೌಕರಿನ ಬೇಕು, ಸಣ್ಣ ನೌಕರಿ ಆದ್ರೂ ಸಾಕು ಅಂತಾರೆ. ಸಣ್ಣ ನೌಕರಿಗಿಂತ ದೊಡ್ಡ ನೌಕರಿಗಳಾದಂತ ಉತ್ಪನ್ನ ಸಹ ಈ ಸಣ್ಣ ತೋಟದಲ್ಲೇ ಪಡಿಬಹುದು. ನಾನು ಹೇಳ್ತೇನೆ ನೇರವಾಗಿ ಮಾರ್ಕೆಟ್ ನಾವು ಕೊಡಬೇಕು, ಇಲ್ಲಿ ಇಲ್ಲಿ ಮಧ್ಯವರ್ತಿಗೂ ಕೊಡುದು ಅಥವಾ ಇದರಿಂದ ನೇರವಾಗಿ ನಾವೇ ಮಾರ್ಕೆಟ್ ಮಾಡ್ಕೊಂಡ್ರೆ ಎಲ್ಲ ನಾವು ಉದಾಹರಣೆ ಒಳ್ಳೆ ಉತ್ತಮ ಬೆಲೆನು ಸಹ ಪಡಿಬಹುದು. ಸ್ಪರ್ಧೆಯನ್ನು ಮಾಡಬೇಕು. ಹೌದು, ಸ್ಪರ್ಧಾತ್ಮಕ ಬೆಲೆಗೆ ಮಾರಬೇಕು ಸರ್. ಮತ್ತೆ ಮಾರುಕಟ್ಟೆ ನೋಡಿ ಗುಣಮಟ್ಟ ಚೆನ್ನಾಗಿ ಇಟ್ಕೊಳ್ಬೇಕು, ನಾವು ಬೆಳೆದಂತ ಬೆಳೆಯಲ್ಲಿ ಗುಣಮಟ್ಟ ಇಟ್ಕೊಳ್ಬೇಕು. ಎಲ್ಲಾನು ಮಿಕ್ಸ್ ಮಾಡೋದು, ಮಿಕ್ಸ್ ಮಾಡೋದು ಮತ್ತೆ ಡ್ರೈ ಅನ್ನ ಚೆನ್ನಾಗಿ ಮಾಡದಿರೋದು. ಇವಾಗ ನೋಡಿ ಮಂಗಳೂರು ಅಡಿಕೆ ನಮ್ಮ ಅಡಿಕೆಗಿಂತ 4,000 ರೂಪಾಯಿ ರೇಟ್ ಜಾಸ್ತಿ ಇದೆ. ಅವ್ರು 60 ಬಿಸಿಲಾಕಿ ಚೆನ್ನಾಗಿ ಇಟ್ಕೊಳ್ತಾರೆ, ನಾವು ಇಲ್ಲಿ 20-30 ಬಿಸಿಲಾಕಿ ಚೀಲ ಕಟ್ಟಿ ಇಟ್ಬಿಡ್ತಾರೆ ಗೋಡನ್ನಲ್ಲಿ. ಅದು ಯಾವ ಬೂಸ್ಟ್ ಬರುತ್ತೆ, ಫಂಗಸ್ ಬರುತ್ತೆ. ಮಾರ್ಕೆಟ್ ಅಲ್ಲಿ 4,000 ಹಿಂದಿದೆ. ಅಂದ್ರೆ ಕುಮಟಾ ಹಣ್ಣವ್ರ ಅಡಿಕೆ ಬೆಲೆ ಕಡಿಮೆ, ಕಾರಣ ಇಷ್ಟೇ. ನಾವು ಸರಿಯಾಗಿ ಅದನ್ನ ತೇವಾಂಶ ಹೋಗೋ ತನಕ ಡ್ರೈ ಒಣಗಿಸಿ ಸರಿಯಾಗಿ ಇಟ್ಕೊಂಡ್ರೆ ನಮಗೂ ಉತ್ತಮ ಬೆಲೆ ಸಿಗುತ್ತೆ. ಹಂಗ್ ಮಾಡಬಹುದಲ್ಲ? ಮಾಡಬಹುದು ಸರ್. ಇಲ್ಲಿ ತೇವಾಂಶ ಐತಿ, ಸರಿಯಾಗಿ ಬೇಗ ಒಣಗಲ್ಲ, ಹಂಗೇನಾಗುತ್ತ? ಅಲ್ಲ, ಒಣಗತ್ತೆ, ಒಣಸಲ್ಲ ಜನ ಆತರ ಮಾಡ್ತಾರೆ. ಯಾಕೆ ಮನೋಭಾವನೆ ಇಲ್ಲಿ ರೈತರಲ್ಲಿ ಕೆಲವೊಬ್ಬರಲ್ಲಿ ಇರ್ತದೆ. ಏನಂತಂದ್ರೆ ನಾನು ಸ್ವಲ್ಪ ಹಸಿ ಅಡಕೆನ ಕೊಟ್ಟೆ ನನಗೆ ಇಂತ ಬೆಲೆ ಸಿಕ್ಬಿಡ್ತು, ತೂಕ ಜಾಸ್ತಿ ಬರುತ್ತೆ ಅಂತ ಮನೋಭಾವನೆ ನಾವು ಕೆಳಗೆ ಇಳಿಬೇಕು. ಉತ್ತಮ ಧಾರಣೆನ ಉತ್ತಮ ಬೆಲೆ ಕೊಟ್ಟು ಉತ್ತಮ ಧಾರಣೆ ಪಡಲಿಕ್ಕೆ ನಾವು ಹೋಗ್ಬೇಕು. ಹಾಗಾಗಿ ಇಷ್ಟೆಲ್ಲ ಹಸಿರಿನ ಮಧ್ಯೆ, ಅದು ನಿಸರ್ಗದ ಮಧ್ಯೆ, ದನಕರುಗಳ ಮಧ್ಯೆ, ಪ್ರಾಣಿ ಪಕ್ಷಿಗಳ ಮಧ್ಯೆ, ಅನೇಕ ಪಕ್ಷಿಗಳನ್ನು ಕೂಡ ಅವು ಹಾಡುವಂತ ಹಾಡನ್ನ ಕೇಳ್ಕೊಂತ ಇಲ್ಲಿ ಸಿಗ್ತಾಗಂತ ಹಣ್ಣು ಹಂಪಲ ತರಕಾರಿ ಅವನ್ನೆಲ್ಲಾನು ತಿನ್ಕೋಂತ ಬೆಳೆಯುದು ಒಂದ್ ರೀತಿಯಿಂದ ನಿಸರ್ಗದ. ಹೌದು ಸರ್, ಖುಷಿ ಬಹಳ ಇಂಪಾರ್ಟೆಂಟ್. ಹೌದು, ತುಂಬಾ ಖುಷಿಯಾಗಿ ಇಲ್ಲಿ ಜೀವನ ಮಾಡಬಹುದು. ಮತ್ತೆ ಯುವಕರಿಗೆ ನಾನು ಹೇಳ್ತೇನೆ, ಬೆಂಗಳೂರಿಗೆ ಹೋಗಿ ಒಂದು 30,000-40,000 ಸಂಬಳ ತಗೊಂಡು ಯಾರ್ದೋ ಅಡಿಯಲ್ಲಿ ಕೆಲಸ ಮಾಡಬೇಕು, ನಿಮ್ಮ ತೋಟದ ಕೆಲಸ ಮಾಡಿ ನೀವು ಅದಕ್ಕೂ ಹೆಚ್ಚಿನ ಗಳಿಸಬಹುದು, ಅದಕ್ಕೂ ಖುಷಿಯಾಗಿರ್ಬೋದು ನನ್ನ ಒಂದು ಅನಿಸಿಕೆ. ಹೌದು ಸರ್, ನಾನು ಹೇಳ್ತೇನೆ. ಒಳ್ಳೇದು ಮಂಜುನಾಥ್, ಇಲ್ಲಿ ತನಕ ನೀವು ನಮ್ ಜೊತೆಗಿದ್ದು ಒಟ್ಟಾರೆ ನೀವು ಮಾಡ್ತಕ್ಕಂತ ಈ ತೋಟಗಾರಿಕೆ ಏನೇನು ಪ್ರಯೋಗಗಳನ್ನ ಮಾಡಿದಿರಿ, ಅದರಲ್ಲಿ ಇರುವಂತಹ ಕಷ್ಟ ಸುಖ ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ಧನ್ಯವಾದ ಸರ್. ಸಮಗ್ರ ಕೃಷಿಯಲ್ಲಿ ವೆನಿಲ್ಲಾ ಬೆಳೆ ಬೇಸಾಯ ಈ ವಿಷಯವಾಗಿ ಮಾತನಾಡಿದವರು ಮಂಜುನಾಥ್ ಹೆಗಡೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ, ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ತರಕಾರಿ ಬೇಸಾಯ ಈ ವಿಷಯವಾಗಿ ಶಿರಸಿಯ ತರಕಾರಿ ಶಾಸ್ತ್ರ ವಿಭಾಗ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿರುವ ಡಾಕ್ಟರ್ ಶಿವಾನಂದ್ ಹೊಂಗಲ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಶಿವಾನಂದ್ ಹೊಂಗಲ್ ಅವರಿದ್ದಾರೆ. ಇವರು ನಮ್ಮ ಶಿರಸಿಯಲ್ಲಿರ್ತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಈ ತರಕಾರಿ ಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಪ್ಲಾಸ್ಟಿಕ್ ಬಾಟ್ಲ್ ಇರ್ತಾವಲ್ಲ, ಅವುಗಳನ್ನು ಎಲ್ಲೆಲ್ಲೋ ಬಿಸಾಡ್ತಾ ಇರ್ತಾರೆ. ಅವು ಬಿಸಾಡೋದಕ್ಕಿಂತ ಅವುಗಳನ್ನು ಬಳಸಿಕೊಂಡು ಅದರಲ್ಲಿ ತರಕಾರಿ ಬೆಳಿಬಹುದು ಅನ್ನುವಂಥ ಪ್ರಯೋಗ ಮಾಡಿದ್ದಾರೆ ಮತ್ತು ಯಶಸ್ವಿಯಾಗಿ ಎಲ್ಲ ರೈತರು ಅವುಗಳನ್ನು ಅನೇಕ ಕಡೆಗೆ ಅಳವಡಿಸ್ಕೊಳ್ತಾ ಇದ್ದಾರೆ. ಏನಿದು ಈ ರೀತಿ ಮಾಡಬೇಕಾದ್ರೆ ಏನೇನು ಕ್ರಮಗಳು, ಇದು ಎಷ್ಟು ವೈಜ್ಞಾನಿಕ, ಯಾರ್ಯಾರು ಬೆಳಿಬಹುದು, ಎಂಥ ತರಕಾರಿಗಳನ್ನು ಬೆಳಿಬಹುದು, ಎಲ್ಲ ವಿಷಯವನ್ನು ತಿಳಿಸ್ತಾರೆ. ನಮಸ್ಕಾರ ಡಾಕ್ಟರ್ ಶಿವಾನಂದ್ ಬಂಗಲ್ ಅವರು. ನಮಸ್ಕಾರ ಸರ್. ಈ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ತರಕಾರಿ ಬೆಳೆಯೋದು ಇದು ಒಂದು ಹೊಸ ಚಿಂತನೆನೆ, ನೀವು ಮಾಡಿದ್ದ? ಹೌದು, ಅದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಈಗ ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರಾ, ಈಗ ರೋಡ್ ಸೈಡು ಅಲ್ಲಿ ಇಲ್ಲಿ ಸುಮಾರು ಫಂಕ್ಷನ್ಗಳಿಗೆ ಮದುವೆ ಆಗ್ಬೋದು, ಕಾಲೇಜಿಂದು ಬೇರೆ ಬೇರೆ ಆಫೀಸ್ ಫಂಕ್ಷನ್ಸ್ ಆಗಲಿ, ಸಾವಿರಾರು ಬಾಟ್ಲ್ಗಳು ಇವತ್ತು ರೋಡಲ್ಲಿ. ಈಗ ಮೊನ್ನೆ ಮಳೆಗೆ ಸುಮಾರಷ್ಟು ನದಿಯಲ್ಲಿ ಸೈಡ್ ಬಂದಿದ್ದು ನೋಡಿದ್ರೆ

ನಟ ಕಡಸೇನೆ ಬಡ್ಡಿಯಗಸೇನೆ ಕಟ್ಟಳ ಹರುಬೇಕ ಬಾರದ ಬಂಡಿ ಬರಬೇಕ ತಳ ಹರುಬೇಕ ಬಾರದ ಬಂಡಿ ಬರಬೇಕ ತಳ ಹರುಬೇಕ ಭೂಮಿ ಹಸನಾದೆ ದೈವ ಕುಸಿನಾದೆ ಒಳ್ಳೆಳರ ಭೂಮಿ ಹಸನಾದೆ ದೈವ ಕುಸಿನಾದೆ ಒಳ್ಳೆಳರ ಭೂಮಿ ಹಸನಾದೆ ದೈವ ಕುಸಿನಾದೆ ಒಳ್ಳೆಳರ ಭೂಮಿ ಹಸನಾದೆ ದೈವ ಕುಸಿನಾದೆ ಹಸಿ ನೋಡಿ ಹರಗನ್ನ ತತಿ ನೋಡಿ ಬಿತ್ತನ್ನ ಹಸಿ ನೋಡಿ ತಿತಿ ನೋಡಿ ಬಿತ್ತನೆ ಬಂಗಾರದ ಸೆಡಿ ಬಿಗಿಬೇಕ ಬೀಜ ಬಿಡಬೇಕ ಬಂಗಾರದ ಸೆಡಿ ಬಿಗಿಬೇಕ ಬೀಜ ಬಿಡಬೇಕ ಬಂಗಾರದ ಸೆಡಿ ಬಿಗಿಬೇಕ ಬೀಜ ಬಿಡಬೇಕ ಬಂಗಾರದ ಸೆಡಿ ಬಿಗಿಬೇಕ ಬೀಜ ಬಿಡಬೇಕ ಐದು ಮಂದಿ ಮೂವತ್ತೈದರ ಕೋಡಿ ಗುಡ್ಡ ಕೋಗಿಲಿ ತಂದೆ ಐದು ಮಂದಿ ಮೂವತ್ತೈದರ ಕೋಡಿ ಗುಡ್ಡ ಕೋಗಿಲಿ ತಂದೆ ಮನಿಗೆ ಹೋಗಿ ಚರಗ ತರಬೇಕ ಹುಲಿಗೆ ಅನ್ನನು ಬೇಕ ಹೋಗಿ ಚರಗ ತರಬೇಕ ಹುಲಿಗೆ ಅನ್ನನು ಬೇಕ ಮನಿಗೆ ಹೋಗಿ ಚರಗ ತರಬೇಕ ಹುಲಿಗೆ ಅನ್ನನು ಬೇಕ ಮನಿಗೆ ಹೋಗಿ ಚರಗ ತರಬೇಕ ಹುಲಿಗೆ ಅನ್ನನು ಬೇಕ ಗೊಂಗಡೆ ಗೊಂಪಿಲೆ ಮಾಡಿ ಗುಡ್ಡೊಳಗಿಯನ ಹಡದ ಗೊಂಗಡ ಗೊಂಪಿಲೆ ಮಾಡಿ ಗುಗ್ಗಳೊಗಿಯನ ಹಿಡದೆ ಕಾಯೊಳ ಕೈಯ ಮುಗಿಬೇಕ ಹುಲಿಗೆ ಅನ್ನನು ಬೇಕ ಕಾಯೊಡದ ಕೈಯ ಮುಗಿಬೇಕ ಹುಲಿಗೆ ಅನ್ನನು ಬೇಕ ಕಾಯೊಡದ ಕೈಯ ಮುಗಿಬೇಕ ಹುಲಿಗೆ ಅನ್ನನು ಬೇಕ ಕಾಯೊಡದ ಕೈಯ ಮುಗಿಬೇಕ ಹುಲಿಗೆ ಅನ್ನನು ಬೇಕ ಬಂಡಿ ಸಿಂಗರ ಮಾಡಿ ಬಿಳಿಯ ಶಿವರಾಯ ನೋಡೆ ಬಂಡಿ ಸಿಂಗರ ಮಾಡಿ ಬಿಳಿಯ ಶಿವರಾಯ ನೋಡೆ ಬಂದಂಗ ರಾಶಿ ತರಬೇಕ ಹುಲಿಗೆ ಅನ್ನನು ಬೇಕ ಬಂದಂಗ ರಾಶಿ ತರಬೇಕ ಹುಲಿಗೆ ಅನ್ನನು ಬೇಕ ಬಂದಂಗ ರಾಶಿ ತರಬೇಕ ಹುಲಿಗೆ ಅನ್ನನು ಬೇಕ ಬಂದಂಗ ರಾಶಿ ತರಬೇಕ ಹುಲಿಗೆ ಅನ್ನನು ಬೇಕ ಬಂಡಿ ಮೇಲಿರುವ ಅಣ್ಣ ಏನಂತ ಕರಿಬೇಕ ಬಂಡಿ ಮೇಲಿರುವ ಅಣ್ಣ ಏನಂತ ಕರಿಬೇಕ ಬಂಡಿ ಮೇಲಿರುವ ಇಂದ್ರಾಮ ಸೂರ್ಯ ಚಂದ್ರಾಮ ಬಂಡಿ ಮೇಲಿರುವ ಇಂದ್ರಾಮ ಸೂರ್ಯ ಚಂದ್ರಾಮ ಬಂಡಿ ಮೇಲಿರುವ ಇಂದ್ರಾಮ ಸೂರ್ಯ ಚಂದ್ರಾಮ ಬಂಡಿ ಮೇಲಿರುವ ಇಂದ್ರಾಮ ಸೂರ್ಯ ಚಂದ್ರಾಮ ಕೇಳೀಗ ತಾಯಿ ಇಲ್ಲದ ತವರಿಗೆ ಬಂದ ಮಗಳು ಹಾಡುವ ಹಾಡು ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ತವರೂರ ಮನಿ ನೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ